ಯಾವುದು ಅಂದ್ರೆ ಡೆವಲಪ್ಮೆಂಟ್. ಈಗ ಬೆಳೆವೋ ಮಗುವಿಗೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಎರಡು ಅಂಶಗಳು ಸರ್. ಎರಡು ಅಂಶದಲ್ಲಿ ಒಂದು ಬೆಳವಣಿಗೆ. ಬೆಳವಣಿಗೆ ಅಂದ್ರೆ ನಾವು ಗ್ರೋತ್ ಅಂತ ಹೇಳ್ತೀವಿ. ಶರೀರದ ತೂಕ, ಈ ಮಗುವಿನ ತೂಕ, ಅಂಗಾಂಗಗಳು, ಹೈಟ್, ಬೆಳವಣಿಗೆ ಇದೆಲ್ಲ ಗ್ರೋತ್ಗೆ ಸಂಬಂಧಪಟ್ಟಿದ್ದಾದ್ರೆ ಇನ್ನು ಮಗುವಿನ ಮಾತು, ಸಂಭಾಷಣೆ, ಈ ಕಾನ್ವರ್ಸೇಷನ್ ಇನಿಷಿಯೇಟ್ ಮಾಡೋ ಅಂಥದ್ದು, ಈ ಗ್ರಹಿಸೋ ಅಂಥದ್ದು, ಈ ಕಲಿಯುವಿಕೆ, ಸಮಾಜದಲ್ಲಿ ಏನು ನೋಡಿ ಕಲಿಯುತ್ತದಲ್ಲ ಕಲಿಯುವಿಕೆ, ಈ ಆಟ ಪಾಠ ಇದೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಸರ್. ಸೊ ಈ ಆಟಿಸಮ್ನಲ್ಲಿ ಏನಾಗ್ತದೆ ಅಂದ್ರೆ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದಲ್ಲಿ ವ್ಯತ್ಯಾಸ ಇರ್ತದೆ. ಸಾಮಾನ್ಯವಾಗಿ ಉಳಿದ ಆರೋಗ್ಯಕ್ಕೆ ತೊಂದರೆಗಳು ಇರುದಿಲ್ಲ. ಹೌದು ಸರ್. ಆರೋಗ್ಯವಾಗಿ ಎಲ್ಲರಂಗನೇ ಇರ್ತಾವ ಮಕ್ಕಳು. ಅಂದ್ರೆ ಏನು ಮೆದುಳು ಬೆಳೆದಿರೋದಿಲ್ಲ ಹೆಂಗೆ? ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗಿರ್ಬೋದು ಸರ್. ನ್ಯೂರೋ ಡಿಸಾರ್ಡರ್ ಇರ್ತದೆ, ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸರ್. ಓಕೆ. ಐ ಕ್ಯೂ ಕಮ್ಮಿ ಇರ್ತದೆ, ಇಲ್ಲ ಕೆಲವೊಂದು ಮಕ್ಕಳಲ್ಲಿ ನಾರ್ಮಲ್ ಮಕ್ಕಳಿಗಿನ್ನ ಜಾಸ್ತಿ ಇರ್ತದೆ ಸರ್. ಇದಕ್ಕೆ ಪರ್ಟಿಕ್ಯುಲರ್ ಕಾರಣ ಅಂತ ಹೇಳಿ ಇದೇ ಕಾರಣಕ್ಕಾಗಿ ಬರುತ್ತೆ ಅಂತ ಸ್ಟಿಲ್ ರಿಸರ್ಚ್ ನಡೀತಾ ಇದೆ. ಬಟ್ ನಾವು ಕ್ಲಿನಿಕಲಿ ನೋಡುವಾಗ ಕಾರಣಗಳನ್ನ ಗುರುತಿಸಬಹುದು ಅಂತಂದ್ರೆ ಈ ಕಮ್ಮಿ ತೂಕ ಇರುವಂತ ಮಕ್ಕಳು, ಅಕಾಲದಲ್ಲಿ ಡೆಲಿವರಿ ಆಗಿರುವಂತದ್ದು, ಪ್ರೀಟರ್ಮ್ ಡೆಲಿವರಿ ಆಗಿರುವಂತ ಮಕ್ಕಳು, ಯಾರು ತಾಯಂದಿರು ಗರ್ಭಾವಸ್ಥೆಯಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬಾ ಚಿಂತೆ ಮಾಡುವಂಥದ್ದು, ಅನಗತ್ಯವಾಗಿ ಚಿಂತಿಸೋದು, ದುಃಖಿತರಾಗುವಂಥದ್ದು, ಅಳೋದು ಲಾಂಗ್ ಟರ್ಮ್ಗೆ, ಪ್ರೊಲಾಂಗ್ಡ್ ಟೈಮಿಗೆ ದುಃಖದಲ್ಲಿ ಮಾನಸಿಕವಾಗಿ ಯಾರು ಹೆಲ್ತಿಯಾಗಿ ಇರೋದಿಲ್ಲ, ಸ್ಟೇಬಲ್ ಆಗಿ ಇರೋದಿಲ್ಲ, ಅಂಥವರ ಮಕ್ಕಳಿಗೆ ಡೆಲಿವರಿ ಆಗಿ ಆದ್ಮೇಲೆ ಬೆಳವಣಿಗೆ ಟೈಮ್ನಲ್ಲಿ ಮಕ್ಕಳಲ್ಲಿ ಮಾನಸಿಕ ಸ್ಥಿತಿಯಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಸರ್. ಸೊ ಆಟಿಸಮ್ ಮಕ್ಕಳ ತಾಯಂದಿರು ಸಾಕಷ್ಟು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ದುಃಖಿತರಾಗಿರುವಂಥದ್ದು ಅಥವಾ ಅನ್ಹ್ಯಾಪಿನೆಸ್, ಅನ್ಹ್ಯಾಪಿ ಇರುವಂತ ಮಕ್ಕಳಲ್ಲಿ ಜಾಸ್ತಿ ಕಾಣಿಸಿದೆ ಸರ್. ಇದು ಈಗ ಡಾಕ್ಟರ್ ಪೂರ್ಣಿಮಾ ಅವರೇ, ಡೆಲಿವರಿ ಟೈಮ್ ನೋಡೋ ಕೆಲವು ಫೋರ್ಸಿಪ್ ಆಗಿರ್ಬೋದು ಅಥವಾ ಮಗು ಬೆಳೆದ ತಕ್ಷಣ ಅಳದೇ ಇರೋದು, ಅವಾಗ ಏನಾಗ್ತದೆ, ಆಕ್ಸಿಜನ್ ಅಂದ್ರೆ ಆಮ್ಲಜನಕದ ಒಂದು ಸಪ್ಲೈ ಅಂತಲ್ಲ ಬಾಡಿಗೆ, ಬ್ರೈನಿಗೆ ಆಗುವಂತದ್ದು ಸ್ವಲ್ಪ ತಡ ಆಯ್ತು ಅಂದ್ರೆ ಬಹುಶಃ ಈ ತರ ಕೆಲವೊಂದಿಷ್ಟು ತೊಂದರೆಗಳು, ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ ಆಗ್ಬೋದಾ? ಹೇಗೆ ಮಕ್ಕಳು ಕಣ್ಣಿನ ತೊಂದರೆ ಅನುಭವಿಸಿದಂತ ನೋಡಿದೇವೆ ನಾವು, ಆಪ್ಟಿಕ್ ನರ್ವ್ಗೆ ಏನೋ ಸ್ವಲ್ಪ ಡ್ಯಾಮೇಜ್ ಆಗು, ಅವ್ರಿಗೆ ಏನು ಕಣ್ಣು ಕಾಣೋದಿಲ್ಲ, ಬ್ಲರ್ ಇಮೇಜ್ ಬರ್ತದೆ, ಆ ತರ ನೋಡಿದೀವಿ. ಈ ತರ ಅಂದ್ರೆ ಈ ಆಮ್ಲಜನಕದ ಒಂದು ಕೊರತೆ ಆದಾಗ ಹುಟ್ಟಿದ ತಕ್ಷಣ ಈ ಆಟಿಸಮ್ ತರ ಸಮಸ್ಯೆಗಳು ಬರ್ಬೋದಾ? ಹೆಂಗೆ? ಇಲ್ಲ ಸರ್, ಅದು ಆಕ್ಸಿಜನ್ ಕೊರತೆ ಹುಟ್ಟಿದ ತಕ್ಷಣ ಆಗುವಾಗ ಅದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿ ಹೇಳ್ತೀವಿ ಸರ್. ಈಗ ದೊಡ್ಡವರಿಗೆ ಹೆಂಗೆ ಸ್ಟ್ರೋಕ್ ಆಗ್ತದಲ್ಲ ಅದೇ ತರ ಮಕ್ಕಳಲ್ಲಿ ಪ್ಯಾರಲೈಸಿಸ್ ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ, ಬ್ರೈನ್ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತದೆ ಸರ್, ಅದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿ ಒಂದು ಸ್ಥಿತಿ. ಸಂಬಂಧ ಇಲ್ಲ. ಇಲ್ಲ ಸರ್, ಇದರಲ್ಲಿ ಏನಾಗ್ತದೆ ಅಂದ್ರೆ ಜೆನೆಟಿಕ್ ಲೆವೆಲ್ ಅಲ್ಲಿ ವ್ಯತ್ಯಾಸ ಆಗಿರಬಹುದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಅಮ್ಮಂದಿರದು ಆರೋಗ್ಯ ಸ್ಥಿತಿ ಕರೆಕ್ಟ್ ಆಗಿ ನೋಡ್ಕೊಂಡಲೇ ಇರೋಂಥದ್ದು, ಪೋಷಕಾಂಶಗಳ ಕೊರತೆ, ಅದರ ಜೊತೆಗೆ ಮೆಡಿಸಿನ್ಸ್ ಅಥವಾ ಡ್ರಗ್ ಅಡಿಕ್ಷನ್, ಈ ನಡುವೆ ಆಲ್ಕೋಹಾಲ್ ಅಬ್ಯೂಸ್, ಪ್ರೆಗ್ನೆಂಟ್ ಲೇಡೀಸ್ ತಗೋತಾ ಇರ್ತಾರೆ ಸರ್, ಈ ತರ ವ್ಯಸನಕ್ಕೆ ಏನಾದ್ರೂ ಬಿದ್ದಿದ್ರೆ, ಈ ತರ ಡ್ರಗ್ಸ್ ಇಂದ ಏನಾದ್ರು ವ್ಯತ್ಯಾಸ, ಈ ತರ ಕಾರಣಗಳಾಗಿರಬಹುದು. ಡಾಕ್ಟರ್ ಪೂರ್ಣಿಮಾ ಅವರೇ, ಈಗ ಆಟಿಸಮ್ ಇದೆ ನನ್ನ ಮಗುವಿಗೆ ಅಂತ ಹೇಳಿ ಪಾಲಕರಿಗೆ ಗೊತ್ತಾಗೋದು ಹೆಂಗೆ, ತಿಳಿಸೋದು ಹೇಗೆ, ಯಾವಾಗ ತಿಳ್ಕೊಂಡ್ರೆ ಚಲೋ? ಇದು ನಾರ್ಮಲ್ ಹುಟ್ಟಿದಾಗ ಮಕ್ಕಳದು ಕೂರೋದು ನಿಲ್ಲೋದು ಇದೆಲ್ಲ ಸಾಮಾನ್ಯವಾಗಿ ಒಂದು ವರ್ಷದೊಳಗೂ ಕರೆಕ್ಟ್ ಮಕ್ಕಳದೆಲ್ಲ ಬೆಳವಣಿಗೆ ಸರಿಯಾಗಿದೆ ಅಂತಾನೆ ಪೇರೆಂಟ್ಸಿಗೆ ಅನ್ನಿಸ್ತಾ ಇರುತ್ತೆ ಸರ್. ಒಂದು ವರ್ಷ ಆಫ್ಟರ್ ಫಸ್ಟ್ ಬರ್ಡೇ, ಒಂದು ಒಂದೂವರೆ ವರ್ಷಕ್ಕೆ ಆಗುವಾಗ ಅವರಿಗೆ ವ್ಯತ್ಯಾಸ ಕಾಣಿಸುತ್ತೆ. ಈಗ ಅದೇ ಏಜ್ ಗ್ರೂಪ್ ಮಕ್ಕಳಿರುವಾಗ ಕಂಪೇರ್ ಮಾಡುವಾಗ ಅವ್ರಿಗೆ ಯೂಶಲಿ ಪೇರೆಂಟ್ಸ್ ಏನಂತಂದ್ರೆ ಕಂಪೇರ್ ಮಾಡ್ತಾರೆ, ಆ ಮಗು ನಡೀತಾ ಇದೆ, ನನ್ನ ಮಗು ಇನ್ನು ನಡೀತಾ ಇಲ್ಲ ಇಲ್ವಾ. ಪೇರೆಂಟ್ಸ್ ಮಗು ಹೆಸರಿಡ್ದು ಕರೆಯುವಾಗ ಏನಾಗ್ತದೆ, ಪ್ರತಿಕ್ರಿಯೆ ನೀಡಲ್ಲ, ತಿರುಗಿ ನೋಡೋದಿಲ್ಲ, ಹೆಸರಿಡ್ದು ಕೂಗುವಾಗ ಮಗು ತಿರುಗಿ ನೋಡ್ತಾ ಇಲ್ಲ ಅನ್ನೋದು ಫಸ್ಟ್ ಗಮನಿಸ್ತಾರೆ ಸರ್ ಪೇರೆಂಟ್ಸ್. ನೆಕ್ಸ್ಟ್ ಏನಂತಂತಂದ್ರೆ ಅದು ತನ್ನ ಏಜ್ ಗ್ರೂಪ್ ಮಕ್ಕಳಲ್ಲಿ ಆಟ ಆಡೋದಿಲ್ಲ. ಟಾಡ್ಲರ್ ಏಜ್ ಗ್ರೂಪ್ ಅಥವಾ ಅಕ್ಕಪಕ್ಕದ ಮನೆಯವರ ಮಕ್ಕಳ ಜೊತೆಗೆ ಆಡ್ಲಿಕ್ಕೆ ಹೋಗುವಾಗ ಬೇರೆಯವರೆಲ್ಲ ಗ್ರೂಪ್ ಅಲ್ಲಿ ಆಡುವಾಗ ಈ ಮಗುಗೆ ಆ ಗ್ರೂಪ್ ಅಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಮಕ್ಕಳು ಹುಡ್ತಿರ್ತದೆ ಆ ರೂಲ್ಸ್, ಈಗ ಒಂದು ಬಾಲ್ ಹೆಸರೆ ಅದನ್ನ ಹಿಡಿದು ವಾಪಸ್ ಹಾಕಬೇಕು ಅನ್ನೋದು ಈ ಮಗುಗೆ ಗೊತ್ತಾಗ್ತಾ ಇರೋದಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಲ್ಲ, ಕಣ್ಣಲ್ಲಿ ಪಾಲಕರು ಗಮನಿಸಬೇಕು. ಇನ್ನು ಒಂದೂವರೆ ವರ್ಷ ಎರಡೂವರೆ ವರ್ಷ ಆದ್ರೂ ಮಾತು ಶುರು ಮಾಡದಲೇ ಇರುವಂತದ್ದು. ಈಗ ಏನಾದ್ರೂ ಅಗತ್ಯ ಇದೆ ಅಂದ್ರೆ ಮಗುಗೆ ನೀರು ಕುಡಿಬೇಕಾಗ್ತಂದ್ರೆ ಅಟ್ ಲೀಸ್ಟ್ ಮಗುವಿನ ಭಾಷೆಯಲ್ಲಿ ಕೇಳ್ತದೆ. ಈ ಆಟಿಸಮ್ ಮಕ್ಳು ಏನ್ ಮಾಡ್ತಾರಂದ್ರೆ ತಾಯಿ ಅಥವಾ ಯಾರು ಇರ್ತಾರೆ ಪಾಲಕರು ಕೈ ಹಿಡಿದು ಹೋಗಿ ನೀರು ಇರೋ ಜಾಗದ ಪಕ್ಕದಲ್ಲಿ ನಿಲ್ತದೆ, ನೀರು ಕೊಡು ಅಂತ ಕೇಳೋದಿಲ್ಲ. ಇದು ಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಸರ್. ಈ ಬೆರಳು ಮಾಡಿ ತೋರಿಸೋ ಅಂತದ್ದು, ಇದು ಬೇಕು ಅಂತ ಹೇಳಿ ಬಟ್ ನೀರ್ ಕೊಡಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ ಅಥವಾ ಕೇಳಬೇಕು ಈ ತರ ಕೇಳಬೇಕು ಅನ್ನೋದು ಥಾಟ್ ಪ್ರೋಸೆಸ್ ಆಗ್ತಾ ಇರೋದಿಲ್ಲ. ಇನ್ನೊಂದು ಶಬ್ದ ಅಥವಾ ಲೈಟ್ ಇಲ್ಲ ಈ ಸ್ಮೆಲ್, ಇದಕ್ಕೆ ಅತಿಯಾಗಿ ಪ್ರತಿಕ್ರಿಯೆ ನೀಡುವಂತದ್ದು. ಈಗ ನಾರ್ಮಲ್ ಟಚ್ ಮಾಡುವಾಗ ಮಕ್ಕಳು ಅಂತ ಪ್ರತಿಕ್ರಿಯೆ ನೀಡೋದಿಲ್ಲ, ಬಟ್ ಈ ಮಕ್ಕಳು ನಗೋದಂತದ್ದು ಟಚ್ ಗೆ ಇಲ್ಲ ಜಾಸ್ತಿ ಶಬ್ದಕ್ಕೆ ಕೇಳಕ್ಕಾಗ್ದಲೆ ವಿರುದ್ಧವಾಗಿ ಪ್ರತಿಕ್ರಿಯೆ ನೀಡುವಂತದ್ದು ಈ ತರ ಮಾಡ್ತಾ ಇರ್ತಾರೆ. ಮತ್ತೆ ಒಂದೇ ಕೆಲಸನ ಮತ್ತೆ ಮತ್ತೆ ಮಾಡುವಂತದ್ದು ನಾವು ರಿಪಿಟೇಟಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ಈ ಫ್ಲಾಪಿಂಗ್ ಕೈ ಈ ತರ ಮಾಡುವಾಗ ಅಲ್ಲಾಡಿಸ್ತಾ ಇದ್ರೆ ಅದು ಮತ್ತೆ ಮತ್ತೆ ಮತ್ತೆ ಮಾಡುವಂತ ಫ್ಲಾಪಿಂಗ್, ಇಲ್ಲ ಒಂದು ಕೈಯಲ್ಲಿ ಒಂದು ದಾರ ಹಿಡಿದ್ರೆ ಆ ದಾರನೇ ಮತ್ತೆ ಮತ್ತೆ ತಿರುಗಿಸುವಂತದ್ದು, ಇಲ್ಲ ತಾನೇ ಒಂದು ವಸ್ತು ಸುತ್ತ ಸುತ್ತಾ ಇರುವಂತದ್ದು, ಇದಕ್ಕೆ ರಿಪಿಟೇಟಿವ್ ಬಿಹೇವಿಯರ್ ಅಂತ ಹೇಳ್ತೀವಿ ಸರ್. ಇದರದ್ದು ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರು ಪಾಲಕರು ಮಕ್ಕಳ ತಜ್ಞರ ಹತ್ರ ಕರ್ಕೊಂಡು ಬರ್ಬೇಕಾಗುತ್ತೆ. ಡಾಕ್ಟರ್ ಪೂರ್ಣಿಮಾ ಅನ್ನೋರೆ, ಈ ತರ ಮಕ್ಕಳು ಬಂದ್ರೆ ಪಾಲಕರ ಜೊತೆ ಬಂದ್ರೆ ನೀವೇನ್ ಮಾಡ್ತೀರಿ? ಫಸ್ಟ್ ಪಾಲಕರು ಎರಡ್ ತರ ಬರ್ತಾರೆ ಸರ್, ಅಂದ್ರೆ ಆಲ್ರೆಡಿ ಆಟಿಸಮ್ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ, ಇನ್ನೊಬ್ಬರಿಗೆ ಗೊತ್ತೇ ಇರೋದಿಲ್ಲ. ಅವ್ರಿಗೆ ಅಸೆಸ್ಮೆಂಟ್ ಅಂತ ಹೇಳಿ ಮಾಡ್ತೀವಿ ಸರ್, ಆಟಿಸಮ್ ಅಸೆಸ್ಮೆಂಟ್ ಅಂತಾನೇ ಇದೆ. ಅದನ್ನ ಮಾಡುವಾಗ ನಮಗೆ ಗೊತ್ತಾಗ್ತದೆ ಇವ್ರಿಗೆ ಆಟಿಸಮ್ ಇದೆಯಾ ಇಲ್ವಾ ಅಂತೇಳಿ. ಅಂತ ಪಾಲಕರಿಗೆ ನಾವು ಅದನ್ನ ತಿಳಿ ಹೇಳಿ ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ. ಇನ್ನು ಕೆಲವೊಂದು ಪಾಲಕರು ಹೆಂಗಿರ್ತದೆ ಅಂದ್ರೆ ಆಟಿಸಮ್ ಅಂತ ಆಲ್ರೆಡಿ ಡಯಾಗ್ನೋಸ್ ಆಗಿ ಬರ್ತಾರೆ ಸರ್, ಡಯಾಗ್ನೋಸ್ ಆಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸಿ ಹೇಳಿ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಸರ್. ಡಾಕ್ಟರ್ ಪುರುಮಾಯನವರು, ಈ ಒಂದು ಆಟಿಸಮ್ ಮಕ್ಕಳನ್ನ ನಾವು ನೋಡ್ಕೊಳ್ಬೇಕು ಅಂದ್ರೆ ಪಾಲಕರಿಗೆ ಕೌನ್ಸಿಲಿಂಗ್ ಬಹಳ ಮುಖ್ಯ ಅದ. ಪಾಲಕರು ಅರ್ಥ ಮಾಡ್ಕೊಳ್ಳೋದು ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು ಅನ್ನೋದು, ಯಾಕಂದ್ರೆ ಯಾವಾಗ್ಲೂ ಕೂಡ 24 ತಾಸು ಆಸ್ಪತ್ರೆಗಳು ನೋಡ್ಕೊಳಕ್ ಆಗಲ್ಲ, ಅಲ್ಲಿ ಅವ್ರಿಗೆ ಖರ್ಚನ್ನ ಪಾಲಕರ ಪೂರೈಸಕ್ಕೂ ಆಗೋದಿಲ್ಲ. ಮನೆಯಲ್ಲಿ ಹೋಗಿ ಆ ಮಕ್ಕಳನ್ನ ನೋಡ್ಕೊಳ್ಬೇಕು, ಅವರ ಒಂದು ಬೆಳವಣಿಗೆಗೆ ಒಂದು ಆಶಾಭಾವದಿಂದ ಕಾಯ್ಬೇಕು, ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನ ತಗೊಂಡು ಮನೆಗೆ ಹೋಗ್ಬೇಕು, ಅದು ಕೌನ್ಸಿಲಿಂಗ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಪಾಲಕರು ಇವಾಗ ಅವರದ್ದು ಕೆಲವೊಮ್ಮೆ ಬ್ಯುಸಿ ಇರ್ತಾರೆ, ಸೊ ಅವ್ರದ್ದು ಕೆಲಸಗಳು ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಮಗು ಇಷ್ಟಪಡ್ತದೆ ಅಂತ ಹೇಳಿ ಮೊಬೈಲ್ ಬಳಕೆ ಅಥವಾ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಸರ್, ಟಿವಿ ಅದು ಮೊಬೈಲ್ ಇಡೀ ದಿನ ಕೊಡೋ ಅಂಥದ್ದು, ಇಲ್ಲ ಕಂಟಿನ್ಯೂಸ್ ಆಗಿ ಒಂದು 2 ಅವರ್ 3 ಅವರ್ ಕೊಡೋ ಅಂಥದ್ದು, ಅವ್ರದ್ದು ಕೆಲಸ ಮುಗಿಯೋವರೆಗೂ ಕೊಡೋ ಅಂಥದ್ದು, ಇಲ್ಲ ಊಟ ಮುಗಿಸಿ ಮುಗಿಯೋವರೆಗೂ ಮೊಬೈಲ್ ನೋಡ್ಸೋ ಅಂಥದ್ದು, ಈ ಥರದ ಅಭ್ಯಾಸ ಇರ್ತದೆ ಸರ್. ಅದು ಮಾಡಬಾರ್ದು ಸರ್, ಮಾಡಿದ್ರೆ ಅದಕ್ಕೆ ಇವಾಗ ಏನಂತಂದ್ರೆ ಅದು ವರ್ಚುವಲ್ ಆಟಿಸಮ್ ಅಂತ ಹೇಳಿ ಈಗ ತುಂಬಾ ಕಾಣಿಸ್ತಾ ಇದೆ ಸರ್ ಮಕ್ಕಳಲ್ಲಿ. ಮೊಬೈಲ್ ಇಲ್ಲಂದ್ರೆ ಮಗು ಏನು ಮಾಡೋದೇ ಇಲ್ಲ, ಮೊಬೈಲ್ ಕೊಟ್ಟರೆ ಮುಂದಿನ ಕೆಲಸ. ಹೌದು ಸರ್, ಹಂಗಾಗುತ್ತೆ ಮೊಬೈಲ್ ಅಡಿಕ್ಟ್ ಆಗುವಂತದ್ದು. ಈಗ ನೀ ಮೊಬೈಲ್ ಕೊಟ್ರೆ ನಾನು ಆ ಮಾಡೋದು ತಿನ್ನೋದು, ಇಲ್ಲ ಅಂದ್ರೆ ತಿನ್ನೋದಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಆಟಿಸಮ್ ವರ್ಚುವಲ್ ಆಟಿಸಮ್ ಅಂತ ಹೇಳಿ ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಸರ್. ಡಾಕ್ಟರ್ ಪೂರ್ಣಿಮಾ ಎನ್ನುವರೆ, ಈಗೇನು ಏನ್ ಚಿಕಿತ್ಸೆ ಕೊಡ್ತೀರಿ, ಮತ್ತೆ ಹೇಗೆ ಈ ಒಂದು ಮಕ್ಕಳು ಈ ಒಂದು ಪಾಲಕರು ಅನುಗುಣವಾಗಿ ಭವಿತವ್ಯದತ್ತ ತಮ್ಮ ಬದುಕನ್ನ ಕಂಡುಕೊಳ್ಬಹುದು, ಏನು ಒಬ್ಬ ಡಾಕ್ಟರ್ ಆಗಿ ಅವರಿಗೆ ಪರಿಹಾರವನ್ನು ನೀಡ್ತೀರಿ? ನೀವು ಮುಂಚೆ ಹೇಳ್ದಾಗೆ ಮಕ್ಕಳು ದೇವರ ರೂಪದಲ್ಲೇ ಇರ್ತಾರೆ ಸರ್. ಯಾವ ಪಾಲಕರಿಗೆ ಅಂತ ಮಕ್ಕಳನ್ನ ನೋಡ್ಕೊಳ್ಳೋ ಅಂತ ಶಕ್ತಿ ಇರುತ್ತಲ್ಲ, ದೇವರು ಅಂತ ಪಾಲಕರಿಗೆ ಮಾತ್ರ ಇಂಥ ಮಕ್ಕಳನ್ನ ಕೊಡ್ತಾರೆ. ಸೊ ತಾಳ್ಮೆ ಸರ್, ಒಂದು ತಾಳ್ಮೆ ಮತ್ತು ಟ್ರೀಟ್ಮೆಂಟ್ ಒಂದು ಅವರು ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈಗ ಸಾಕಷ್ಟು ಚಿಕಿತ್ಸಾ ಕೇಂದ್ರಗಳಿದ್ದಾವೆ ಸರ್, ಆಟಿಸಮ್ ಸೆಂಟರ್ಸೇ ಇದೆ. ಸೊ ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ತಿಳ್ಕೊಬೇಕು, ಅದರದ್ದು ಆಗು ಹೋಗುಗಳನ್ನ ತಿಳ್ಕೊಬೇಕು. ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಆರ್ ರಿವರ್ಸಿಬಲ್ ಅಂತ ಇಲ್ಲ. ಇವ್ರಿಗೆ ನಾವು ನೋಡ್ಕೊಳ್ಳೋ ಅಂತ ರೀತಿಯಲ್ಲಿ ನಾವು ತಯಾರಾಗಬೇಕು. ಇದಕ್ಕೆ ಸರ್ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಆಯುರ್ವೇದದಲ್ಲಿ ಇದೆ, ಪಂಚಕರ್ಮ ಜೊತೆಗೆ ಔಷಧಿ. ಈಗ ಕೆಲವೊಂದು ಮಕ್ಕಳು ಒಂದು ಕಡೆ ಕೂರೋದಿಲ್ಲ, ಕೂತಲ್ಲಿ ಕೂರೋದಿಲ್ಲ, ಸಿಟ್ಟಿಂಗ್ ಟಾಲರೆನ್ಸ್ ತುಂಬಾ ಕಮ್ಮಿ ಇರ್ತದೆ, ಐ ಕಾಂಟ್ಯಾಕ್ಟ್ ಕೊಡ್ತಾ ಇರೋದಿಲ್ಲ, ಮಾತಾಡ್ತಾ ಇರೋದಿಲ್ಲ, ಫುಡ್ ಫಸಿನೆಸ್ ಇರ್ತಾರೆ, ಪಿಕ್ಕಿ ಈಟರ್ಸ್ ಇರ್ತಾರೆ. ಸೊ ಈ ನಮ್ದು ಔಷಧಿಯಿಂದ ಇದನ್ನೆಲ್ಲ ಇಂಪ್ರೂವ್ ಮಾಡ್ಬೋದು ಸರ್, ಸಿಟ್ಟಿಂಗ್ ಟಾಲರೆನ್ಸ್ ಇಂಪ್ರೂವ್ ಮಾಡ್ಬೋದು. ಒಂದು ಕಡೆ ಕೂತು ಅವರು ನಾವು ಹೇಳೋದನ್ನ ಕೇಳಿಸ್ಕೋ ತರ ಮಾಡುವಾಗ ಮಿಕ್ಕಿದ್ದು ನಮ್ಗೆ ಈಸಿ ಆಗ್ತದೆ ಸರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ. ನಮ್ದು ಓರಲ್ ಮೆಡಿಕೇಶನ್ಸ್ ಆಯುರ್ವೇದದ್ದು ಜೊತೆಗೆ ಪಂಚಕರ್ಮ ಚಿಕಿತ್ಸೆ ಲೈಕ್ ಶಿರೋಧಾರ ಅಂತ ಹೇಳ್ತೀವಿ, ನಸ್ಯ ಅಂತ ಹೇಳ್ತೀವಿ, ಭಸ್ತಿಕರ್ಮ ಅಂತ ಹೇಳ್ತೀವಿ, ಉದ್ವರ್ತನ ಅಂತ ಹೇಳ್ತೀವಿ. ಕೆಲವೊಮ್ಮೆ ಸೆನ್ಸರಿ ಇಶ್ಯೂಸ್ ಇರ್ತದೆ ಇಂಥ ಮಕ್ಕಳಲ್ಲಿ, ಟಚ್ಗೆ ಸ್ಪಂದನೆ ಕರೆಕ್ಟ್ ರೀತಿಯಲ್ಲಿ ಕೊಡ್ತಾ ಇರೋದಿಲ್ಲ. ಸೊ ಇವನ್ನೆಲ್ಲ ನಾವು ಓವರ್ಕಮ್ ಮಾಡ್ಬೋದು. ಈ ಪಂಚಕರ್ಮ ಚಿಕಿತ್ಸೆ ಜೊತೆಗೆ ಓರಲ್ ಮೆಡಿಕೇಶನ್ಸ್ ಮತ್ತು ಬುದ್ಧಿ ಬೆಳವಣಿಗೆ ಆರ್ ಮೆಮೊರಿ ಎನ್ಹಾನ್ಸಿಂಗ್ ಈ ಥಾಟ್ ಪ್ರೋಸೆಸ್ ಕರೆಕ್ಟ್ ಮಾಡುವಂಥದ್ದು ಟ್ರೀಟ್ಮೆಂಟ್ ಒಂದು ಕಡೆ ಆದರೆ, ಇಂಥ ಮಕ್ಕಳಿಗೆ ಸ್ಪೀಚ್ ಥೆರಪಿನೂ ಅಗತ್ಯ ಇದೆ ಸರ್, ಆಕ್ಯುಪೇಷನ್ ಥೆರಪಿ, ಮರ್ಮ ಚಿಕಿತ್ಸೆ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಸರ್, ಇದು ಅಗತ್ಯ ಬೀಳ್ತದೆ ಮಕ್ಕಳಿಗೆ. ಆ್ಯಂಡ್ ಎಜುಕೇಶನ್ ಸಂಬಂಧಪಟ್ಟಿದ್ದಾದ್ರೆ ನಾರ್ಮಲ್ ಸ್ಕೂಲ್ ಹೋಗ್ಬೋದಾ ಅಂದ್ರೆ ಬೇರೆ ಅವ್ರ ಬೇರೆ ಸ್ಕೂಲ್ ನೋಡ್ಬೇಕಾಗುತ್ತೆ. ಶ್ಯಾಡೋ ಟೀಚರ್ ಮೆಥಡ್ ಅಂತ ಹೇಳಿ ಒಂದಿದೆ ಸರ್. ಶ್ಯಾಡೋ ಟೀಚರ್ ಅಂತ ಹೇಳಿ ಶ್ಯಾಡೋ ಟೀಚರ್ ಅಂದ್ರೆ ಪಾಲಕರು ಟೀಚರ್ ಆಗುವಂತದ್ದು, ಮಗುವಿನ ನೆರಳಾಗಿ ಟೀಚರ್ ಇರಬೇಕು. ಹೌದು ಸರ್. ಹಂಗೆ ಆ ತರ ಶಿಕ್ಷಕರು ಟೀಚರ್ ಅಷ್ಟೇ ಅಲ್ಲ, ನೆರಳೋ ಆಗಿರ್ಬೇಕು. ಅವರ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋರು ಆಗಿರ್ಬೇಕು. ಎಂತ ಒಂದು ಒಳ್ಳೆ ಮಾತು. ಆಟಿಸಂ ಮಕ್ಕಳಿಗೆ ಬೇಕಾದಂತ ಒಂದು ರಿಹಾಬಿಟೇಷನ್ ಇರ್ಬೋದು, ಮತ್ತೆ ಪಾಲಕರಿಗೆ ಬೇಕಾದಂತ ಕೌನ್ಸಿಲಿಂಗ್ ಕುರಿತು ಇರ್ಬೋದು, ಅಂದ್ರೆ ಆಟಿಸಂ ಮಕ್ಕಳಿಗೆ ಇರುವಂತ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಇರ್ಬೋದು, ಸಾಕಷ್ಟು ವಿಸ್ತೃತ ಮಾಹಿತಿ ನೀಡಿದಿರಿ. ಈಗ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಪಾಲಕರು ನಿಮ್ಮನ್ನು ಸಂಪರ್ಕಿಸಬೇಕು ಅಂದ್ರೆ ಯಾರನ್ನ ಸಂಪರ್ಕಿಸಬೇಕು? ಒಂದು ವಿಳಾಸ, ಫೋನ್ ನಂಬರ್ ಕೊಡಿ. ನಂದು ಫೋನ್ ನಂಬರ್ 9590770170. ಮತ್ತೊಂದು ಸಾರಿ 9590770170. ಪಾಲಕರೇ ಈ ನಂಬರಿಗೆ ಫೋನ್ ಮಾಡಿ ಡಾಕ್ಟರ್ ಪೂರ್ಣಿಮಾ ಅವರ ಹತ್ರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಮಗುವಿಗೆ ಒಂದು ಉತ್ತಮ ಪಾಲಕರಾಗಿ ಮಗುವಿನ ಬೆಳವಣಿಗೆಯನ್ನು ಸಾಮಾನ್ಯವಾಗಿ ಆಗುವ ಮಟ್ಟಿಗೆ ನಿಮ್ಮ ಪ್ರಯತ್ನ ಮಾಡಿ. ನಿರಾಸರಾಗದೇನೆ, ಆಡಿಸಂ ಮಕ್ಕಳು ಕೂಡ ಸಾಮಾನ್ಯವಾಗಿ ಎಲ್ಲರಂತೆ ಬದುಕಬಲ್ಲರು ಅಂತೇಳಿ ಮಾಡಿ ತೋರಿಸ್ರಿ ಅಂತ ಹರಸ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಡಾಕ್ಟರ್ ಪೂರ್ಣಿಮಾಯನ್ನವರೇ ನಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಆಟಿಸಂ ಈ ಕುರಿತು ಡಾಕ್ಟರ್ ಪೂರ್ಣಿಮಾ ಎನ್ ಅವರೊಂದಿಗೆ ಶರಣಬಸವ ಚೋಳಿನ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ವರ್ಚುವಲ್ ಆಟಿಸಂ ಅಂದರೇನು? ಪ್ರಶ್ನೆ ಮತ್ತೊಮ್ಮೆ, ವರ್ಚುವಲ್ ಆಟಿಸಂ ಅಂದರೇನು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ 58024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ಪಿತ್ತ ಕಪ ಸಮತೋಲನವೇ ಆರೋಗ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಡಾಕ್ಟರ್ ವಿನಯ್ ಪಿ ಟಿಕಾರೆ ಅವರೊಂದಿಗೆ ಸಂದರ್ಶನ. ಸಂದರ್ಶನದಲ್ಲಿ ಮಾತನಾಡುವ ವಿಷಯ, ಜಾನುವಾರುಗಳ ಸಂರಕ್ಷಣೆಯಲ್ಲಿ ಮನೆಮದ್ದುಗಳ ಪಾತ್ರ. ಸಂದರ್ಶಕರು ಮಾಲಾ ಸಾಮ್ರಾಣಿ. ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಡಾಕ್ಟರ್ ವಿನಯ್ ಪಿ ಟಿಕಾರೆ ಅವರು ಇದ್ದಾರೆ. ಇವರು ಸಹ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಪಶು ಔಷಧ ಶಾಸ್ತ್ರ ಮತ್ತು ವಿಷಶಾಸ್ತ್ರ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗ್ನಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವತ್ತು ನಿಮಗೆ ಅವರು ಜಾನುವಾರುಗಳ ಆರೋಗ್ಯ ರಕ್ಷಣೆಯಲ್ಲಿ ಮನೆ ಮದ್ದುಗಳ ಪಾತ್ರ ಏನದ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ವಿನಯ್ ಪಿ ಟಿಕಾರೆ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ಸರ್, ಈಗ ನಮಗೆಲ್ಲ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಏನು ಮಾಡ್ತೀವಿ, ಅದು ಅಷ್ಟು ಸೀರಿಯಸ್ ಅಲ್ಲ ಅಂದಾಗ ನಾವು ಮನೆ ಮದ್ದು ಮಾಡಿಕೊಳ್ತೀವಿ, ಏನೋ ಕಷಾಯ ಮಾಡಿ ಕುಡಿತೀವಿ. ಈ ಥರ ಸಣ್ಣ ನೆಗಡಿ ಬಂತು ಅಂದಾಗ ಈ ಥರ ಮಾಡ್ತೀವಿ. ಅದೇ ರೀತಿ ಈಗ ರೈತ ಬಾಂಧವರು ಯಾರೆಲ್ಲ ಜಾನುವಾರುಗಳನ್ನು ಇಟ್ಕೊಂಡಾರ, ದನಕರುಗಳು ಆಕಳುಗಳನ್ನು, ಅವರು ಮನೆ ಮದ್ದನ್ನು ಯಾವಾಗ ಎಂಥ ಸಂದರ್ಭದಲ್ಲಿ ಬಳಸಬಹುದು ಅಂತೀರಿ ನೀವು? ಈಗ ಜಾನುವಾರುಗಳು ಅಂದ ಮೇಲೆ ಅವಕ್ಕೂ ರೋಗಗಳು ಸರ್ವೇ ಸಾಮಾನ್ಯ ಮ್ಯಾಮ್. ಯಾಕಂದರೆ ಈಗ ವಾತಾವರಣ ಎಲ್ಲ ಬೇರೆ ಬೇರೆ ಆಗ್ತಾ ಇರುತ್ತೆ, ಹಿಂಗಾಗಿ ಅವುಗಳಿಗೂ ರೋಗಗಳು ಬರ್ತವೆ. ಬಟ್ ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಪಶುವೈದ್ಯರೇ ನೀಡ್ತಾ ಇರ್ತಾರೆ. ಕೆಲವೊಂದು ಟೈಮ್ ನೀವು ಹೇಳಿದ್ರಿ, ಈಗ ನಾವು ಮನೆಯಲ್ಲೇ ಕೆಲವೊಂದು ಕಷಾಯ ತಗೊಳ್ತಿರ್ತೀವಿ, ಅದೇ ಥರ ಜಾನುವಾರುಗಳು ಕೊಡೋಕ್ಕಾಗುತ್ತೆ? 100% ನಾವು ಮನೆಯಲ್ಲೇ ಕೆಲವೊಂದು ಪ್ರಥಮೋಪಚಾರವನ್ನು ಮಾಡಿ ನಾವು ಹಾಸ್ಪಿಟ್ಲಿಗೆ ತೊಗೊಂಡೋದ್ರಪ್ಪ ಅಂದರೆ ಒಂದು ಟ್ರೀಟ್ಮೆಂಟ್ ಒಂದು ಗುಣಮಟ್ಟ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಹೀಗಾಗಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮದು ಇಂಡಿಯನ್ ಒಂದು ಸಿಸ್ಟಮಲ್ಲಿ, ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಾವು ಒಂದು ಅಡುಗೆ ಮನೆ ಅಂತ ಅದು ಮಿನಿ ಫಾರ್ಮಸಿ ಇದ್ದಂಗೆ ಮೇಡಮ್. ಯಾಕಂದರೆ ವರ್ಷಾನುಗಟ್ಟಲೆ ಈಗ ಬೇರೆ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಒಂದು ಹೋಲಿಕೆ ಮಾಡಿದ್ರಪ್ಪ ಅಂದರೆ ನಾವು ಔಷಧೀಯ ಗುಣಗಳಾಗಿ ಏನೇನು ಬೇಕು, ಮೆಡಿಸಿನ್ಸ್ ಏನೇನು ಬೇಕು, ಅವನ್ನೆಲ್ಲ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಸಿಗ್ತವೆ. ನೀವು ಅರಿಶಿನ ತಗೊಳ್ರಿ, ಯಾವ್ದಾರ ಅಡುಗೆ ಪದಾರ್ಥ ನಾವೇನೇನು ಯೂಸ್ ಮಾಡ್ತಾ ಇದ್ದೀವಿ ಮ್ಯಾಮ್, ಹಿಂಗಾಗಲಿ ಅರಿಶಿನ ಒಂದು ಉಪ್ಪಾಗಲಿ ಅಜವಾನ ಎಲ್ಲವೂ ಜೀರಿಗೆ ಕಷಾಯ, ಮೆಂತೆ ಕಷಾಯ, ಹಿಂಗೆ ಎಲ್ಲವನ್ನು ಯೂಸ್ ಮಾಡ್ತೀವಿ. ಬಟ್ ಒಂದು ಯಾವ್ಯಾವ ಒಂದು ಕಂಡೀಷನ್ ಅಥವಾ ಯಾವ ಡಿಸಾರ್ಡರ್ಸ್ಗೆ ನಾವು ಏನು ಯೂಸ್ ಮಾಡ್ಬೇಕಂತಂದು ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ಮ್ಯಾಮ್, ಶುದ್ಧವಾದ ನೀರು ಅದು ಒಂದು ಒಳ್ಳೆ ಒಂದು ಚಿಕಿತ್ಸೆ ಮ್ಯಾಮ್. ಯಾವುದೋ ಪ್ರಾಣಿಗಳಿರಲಿ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ದನಗಳಿಗೆ ಒಂದು ದಿವಸಕ್ಕೆ ಒಂದು 30-40 ಲೀಟರ್ ನೀರು ಕುಡಿತಾವೆ. ಒಂದು ಶುದ್ಧವಾದ ನೀರು ಕೊಟ್ಟರಪ್ಪ ಅಂದ್ರೆ ಎಷ್ಟೋ ರೋಗಗಳನ್ನು ನಾವು ತಡೆಗಟ್ಬೋದು. ಅದೇ ರೀತಿ ಚಿಕ್ಕ ಪ್ರಾಣಿಗಳು ಅಥವಾ ಸಾಕು ಪ್ರಾಣಿಗಳು ಬಂದ್ರಪ್ಪ ಅಂದರೆ ಒಂದು 1-2 ಅಥವಾ 3 ಲೀಟರ್ ಅಥವಾ ಆ ಥರ ನೀರು ಕುಡಿತಾವೆ. ಈಗ ಶುದ್ಧವಾದ ನೀರನ್ನು ಉಪಯೋಗಿಸ್ಕೊಂಡೇ ನಾವು ಎಷ್ಟೋ ರೋಗಗಳನ್ನು ಗುಣಪಡಿಸ್ಬೋದು. ಯಾವುದ್ರ ಅಥವಾ ಗಾಯ ಅಥವಾ ಏನಾದ್ರಪ್ಪ ಅಂದರೆ ಅದೊಂದು ಶುದ್ಧ ನೀರಿಂದ ತೊಳೆದ್ರಪ್ಪ ಅಂದರೆ, ಎಸ್ಪೆಷಲಿ ಫೋರ್ಸ್ ಆಗಿ ನೀರು ಅಥವಾ ಪೈಪಿಂದ ಹೋದ್ರಪ್ಪ ಅಂದರೆ ಅಲ್ಲಿರೋವಂಥ ಎಲ್ಲ ಟಿಶ್ಯೂ ಡೆಬ್ರಿಸ್ ಏನಾಗಲಿ ಅವೆಲ್ಲ ಹೋಗ್ಬಿಟ್ಟು ನಾವು ಅದನ್ನು ಒಂದು ಏರಿಯಾ ಕ್ಲೀನಾಗಿ ಇಟ್ಕೊಂಡ್ರಪ್ಪ ಅಂದರೆ ಎಷ್ಟೋ ಥರ ಒಂದು ಗಾಯಗಳನ್ನು ಮಾಯಿಸ್ಬೋದು. ಅಥವಾ ಏನಾದರೂ ಸಿಕ್ಕಾಪಟ್ಟೆ ಡಯೇರಿ ಅಥವಾ ಅದೇ ಲೂಸ್ ಮೋಷನ್ ಅಂತ ಹೇಳ್ತೀವಿ ಅಥವಾ ಏನು ಇಂಥ ಟೈಮಲ್ಲಿನೂ ಒಂದು ನೀರಿನ ಅಂಶ ಕಡಿಮೆ ಆಗ್ತಿರುತ್ತೆ, ಅಂಥ ಟೈಮಲ್ಲಿ ನಾವು ಸಫಿಷಿಯೆಂಟ್ ಒಳ್ಳೆ ಕ್ವಾಲಿಟಿ ನೀರು ಮತ್ತು ಸ್ವಲ್ಪ ಅಟ್ಲೀಸ್ಟ್ ನಮಗೇನು ಸಿಗಲ್ಲ ಅಂದ್ರಪ್ಪ ಅಂದರೆ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪಾಯಿ ಕುಡಿಸಿದ್ರಪ್ಪ ಅಂದರೆ ಅದೇ ನಮಗೆ ORS ಥರ ಕೆಲಸ ಮಾಡುತ್ತೆ ಮ್ಯಾಮ್. ಅದನ್ನು ಕೊಟ್ಬಿಟ್ಟು ನಾವು ಒಂದು ಜನಗಳ ಆರೋಗ್ಯ ರಕ್ಷಣೆಯನ್ನು ಮಾಡ್ಬೋದು. ಅದೇ ಥರ ಯಾವ್ದಾರ ಗಾಯದಾಗ ಅಥವಾ ಏನೋ ಕಚ್ಚಿದ ಅಥವಾ ಏನಾಗಾದ್ರಪ್ಪ ಅಂದರೆ ಅದನ್ನು ಆ ಏರಿಯಾನ ಸ್ವಲ್ಪ ಸ್ವಚ್ಛವಾಗಿ ಒಂದು ಒಳ್ಳೆ ಸಾಬೂನು ತೊಗೊಂಬಿಟ್ಟು ಕ್ಲೀನ್ ವಾಶ್ ಮಾಡಬೇಕು. ಆ ವಾಶ್ ಮಾಡೋದ್ರಿಂದ ಎಷ್ಟೋ ನಾವು ಇನ್ಫೆಕ್ಷನನ್ನು ಸಹಿತ ಕಡಿಮೆ ಮಾಡ್ಬೋದು. ಅದೇ ಥರ ನಾವು ಮನೆಯಲ್ಲಿ ಕೆಲವೊಂದು ಸೋಂಕುನಾಶಕಗಳನ್ನು ಬಳಸ್ಬೋದು ಮ್ಯಾಮ್. ಈಗ ಅವು ಎಲ್ಲ ಮಾರ್ಕೆಟಲ್ಲಿ ರೊಟೀನ್ಲಿ ಅವೈಲೇಬಲ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಪರ್ಮಂಗೇಟ್ ಅಂತ ಹೇಳ್ತೀವಿ, ಅದು ದ್ರಾವಣಕರ ಎಲ್ಲ ಕಡೆ ಪೌಡ್ರ್ ಸಿಕ್ಕತ್ತೆ ಮ್ಯಾಮ್. ಅವು ಕ್ರಿಸ್ಟಲ್ಸ್ ಇರುತ್ತೆ, ಒಂದು ಸ್ವಲ್ಪ ಕ್ರಿಸ್ಟಲ್ಸ್ ಹಾಕ್ಬಿಟ್ಟು ಗುಲಾಬಿ ಬಣ್ಣ ದ್ರವ ಆಗುತ್ತೆ. ಆ ದ್ರವದಿಂದ ವಾಶ್ ಮಾಡಿದ್ರಪ್ಪ ಅಂದರೆ ನೀವೇನಿಲ್ಲ ಯಾವುದೂ ಆಯಿಂಟ್ಮೆಂಟ್ ಸಹಿತ ಹಚ್ಚೋದು ಬೇಡ ಗಾಯಗಳಿಗೆ. ಆ ದ್ರವದಿಂದ ನೀವು ತೊಳಿತಾ ಇದ್ರಪ್ಪ ಅಂದರೆ ಎಷ್ಟೋ ಗಾಯಗಳು ವಾಸಿ ಆಗ್ತವೆ. ಅರಿಶಿನ ಅಂಕಾರೆ ಮೊದಲಿಗಿಂದ ಗೊತ್ತು ಮ್ಯಾಮ್, ಅದು ವೆರಿ ಗುಡ್ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಓಕೆ, ನಾಟ್ ಓನ್ಲಿ ಆ್ಯಂಟಿಬಯೋಟಿಕ್ಸ್, ಆ್ಯಂಟಿ ಪ್ಯಾರಾಸಿಟಿಕ್ ಆಗಿ ಕೆಲಸ ಮಾಡ್ತಿರುತ್ತೆ. ಹೀಗಾಗಿ ಅದನ್ನು ಒಂದು ಸಮ ಪ್ರಮಾಣದಲ್ಲಿ ನಾವು ಉಪಯೋಗಿಸಿದ್ರಪ್ಪ ಅಂದರೆ ಅಥವಾ ಯಾವುದೋ ಗಾಯಗಳು ಹಚ್ಚಿದ್ರಪ್ಪ ಅಂದರೆ ನಾವು ಅದನ್ನು ಇನ್ಫೆಕ್ಷನ್ನ ಕಡಿಬೋದು ಅಥವಾ ಒಂದು ಗಾಯವನ್ನು ಕಡಿಮೆ ಮಾಡ್ಬೋದು. ಅದೇ ಥರ ಮತ್ತು ಇಂಗು ಮತ್ತು ಅಜ್ವಾನ, ನಾವು ಯಾವಾಗಿಂದು ನಮ್ಮ ಪೂರ್ವಜರ ಕಾಲದಿಂದ ಮತ್ತು ಇಂಗು ಮತ್ತು ಅಜ್ವಾನನ ಬಳಸ್ತಾ ಇರ್ತೀವಿ. ಆ ಇಂಗು ಮತ್ತು ಅಜ್ವಾನ ಇಷ್ಟು ಒಳ್ಳೆಯ ಗುಣಗಳು ಹೊಂದಿದ್ದಾವೆ ಯಾವುದೇ ಥರ ಅಜೀರ್ಣ ಆಗಲಿ ಜಾನುವಾರುಗಳಲ್ಲಿ. ಅದನ್ನು ಬಳಸಿದ್ರಪ್ಪ ಅಂದರೆ ಹೊಟ್ಟೆ ಉಬ್ಬರ ಇದ್ದಿರ್ಬೋದು ಅಥವಾ ಅಜೀರ್ಣ ಇದ್ರಪ್ಪ ಅಂದರೆ ಒಂದು 15-30 ಗ್ರಾಮ್ನಷ್ಟು ಎರಡು ಮಿಕ್ಸ್ ಮಾಡಿ ಕೊಟ್ರಪ್ಪ ಅಂದರೆ ಎಲ್ಲ ಥರ ಒಂದು ಹೊಟ್ಟೆ ಉಬ್ಬರನ್ನು ನಾವೆಲ್ಲ ಕಡಿಮೆ ಮಾಡ್ಬೋದು. ಮತ್ತು ಈ ಜಾನುವಾರುಗಳಲ್ಲಿ ನಾನು ಹೇಳಿದೆ ಗಾಯಗಳು ಸರ್ವೇ ಸಾಮಾನ್ಯ ಮ್ಯಾಮ್. ಇಂಥ ಟೈಮಲ್ಲಿ ಏನಾಗ್ತವೆ, ಒಂದು ಮ್ಯಾಗಟ್ ಉಂಡ್ ಅಂತ ಆಗ್ತವೆ. ಆ ಮ್ಯಾಗಟ್ ಉಂಡಿಗೆ ಸಿಂಪ್ಲೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಟರ್ಪೆಂಟೈನ್ ಆಯಿಲ್ ಮ್ಯಾಮ್. ಟರ್ಪೆಂಟೈನ್ ಆಯಿಲ್ ಎಲ್ಲ ಕಡೆ ಸಿಗುತ್ತೆ. ಜಸ್ಟ್ ನೀವು ಹತ್ತಿಲೇ ಅದ್ದಿಬಿಟ್ಟು ಆ ಏರಿಯಾಗೆ ಹಚ್ಚಿದ್ರೆ ಆ ಭಾಗಕ್ಕೆ ಹಚ್ಚಿದ್ರಪ್ಪ ಅಂದರೆ ಎಲ್ಲ ಮ್ಯಾಗಟ್ ಸೊರಿಬಿಟ್ಟಾರೆ. ಇದು ಸಿಂಪ್ಲೆಸ್ಟ್ ಮೆಥಡ್, ಇಲ್ಲಾಂದ್ರೆ ಏನಾಗುತ್ತೆ ಮತ್ತೆ ಅದನ್ನು ಉಲ್ಬಣ ಹಾಕೋಕೊಂತ ಹೋಗುತ್ತೆ ಗಾಯ. ಈಗ ಸಾಮಾನ್ಯವಾಗಿ ಕೃಷಿ ಕುಟುಂಬದೊಳಗೆ ಮನೆಯೊಳಗೆ ಉಳಿದಂತಹ ಆಹಾರ ಪದಾರ್ಥಗಳನ್ನು ಅನ್ನ ಸಾರು ಏನದ ಅದನ್ನ ಧಾನಿಯೊಳಗೆ ಸೇರಿಸಿ ಈ ದನಕರುಗಳಿಗೆ ತಿನ್ನಿಸ್ಬಿಡ್ತಾರೆ. ಇದು ಎಷ್ಟು ಸೂಕ್ತ, ಇದರಿಂದ ಏನೆಲ್ಲ ಆಗ್ಬೋದು ಅನ್ನೋದನ್ನ ತಿಳಿಸ್ತೀರಿ? ಅವು ದನಗಳು ಅಥವಾ ಜಾನುಗಳು ದೇ ಆರ್ ನಾಟ್ ಸೂಟೆಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫೀಡ್. ಯಾಕಂದ್ರೆ ಹುಲ್ಲೆಲ್ಲ ತಿನ್ಬಿಟ್ಟು ಬೆಳೀತಿರ್ತಾವೆ. ಅಂಥ ಟೈಮಲ್ಲಿ ನಾವು ಉಳಿದಿದೆ ಅಂದ್ಬಿಟ್ಟು ಇಂಥದ್ದು ಮುಸುರಿ ಅಥವಾ ಅನ್ನ ಏನು ಕೊಟ್ರಪ್ಪ ಅಂದರೆ ಸೀವಿಯರ್ ಅಸಿಡಿಟಿ ಆಗುತ್ತೆ ಮ್ಯಾಮ್. ಅಡುಗೆ ಸೋಡಾ ಪುಡಿ ಉಪಯೋಗಕ್ಕೆ ಭಾರಿ ಚೆನ್ನಾಗಿದೆ ಮ್ಯಾಮ್. ಎಸ್ಪೆಷಲಿ ಏನಾಗುತ್ತೆ, ಹಬ್ಬ ಹರಿದಿನ ಅಂದ್ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ಉಳಿದಿರೋ ಒಂದು ಅನ್ನ ಆಗಲಿ ಅಥವಾ ಏನೋ ಒಂದು ಇರುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟಿರ್ತವೆ, ಹೊಟ್ಟೆ ಉಬ್ಬಿಬಿಡುತ್ತೆ ಮೇಡಮ್. ಜಾನುಗಳಿಗೆ ಅಕಸ್ಮಾತ್ ಈ ಥರ ಏನಾದರೂ ಉಳಿದಿರೋ ಅನ್ನ ಅಥವಾ ಏನಾದರೂ ತಿಂದಿರಪ್ಪ ಅಂದರೆ ಹೊಟ್ಟೆ ಇಷ್ಟು ಉಬ್ಬು ಬರುತ್ತೆ. ಮೊದಲಿಗೆ ರುಮೆನ್ ಅಂತ ಹೇಳ್ತೀವಿ, ದೊಡ್ಡ ಹೊಟ್ಟೆ ಅಂತ ಹೇಳ್ತೀವಿ ಜಾನುಗಳಲ್ಲಿ. ಅದು ಎಷ್ಟು ಉಬ್ಬುತ್ತಂದ್ರಪ್ಪ ಅಂದರೆ ನಿಮಗೆ ನೋಡಿದ ತಕ್ಷಣ ಹೇಳ್ಬೋದು ಇದು. ಮತ್ತೆ ಅದಕ್ಕೆ ತೊಳಲಾಟ ಇರುತ್ತೆ, ಒದ್ದಾಡ್ತಿರುತ್ತೆ ಜಾನುವಾರು, ಇದರಿಂದ ಅದಕ್ಕೆ ಅಸಿಡಿಟಿ ಆಗಿದೆ ಅಂತ ಹೇಳ್ಬೋದು. ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ನಮ್ಮದು ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ಅಡುಗೆ ಸೋಡಾನೇ ಎಲ್ಲ ಒಂದು 50-100 ಗ್ರಾಮ್ ಕೊಟ್ರಪ್ಪ ಅಂದರೆ ಇಮಿಡಿಯೇಟ್ ಆಗಿ ಅಸಿಡಿಟಿ ಕಡಿಮೆ ಆಗುತ್ತೆ. ಅದೇ ಥರ ಇನ್ನೂ ಜಾಸ್ತಿ ಸ್ವಲ್ಪ ಹೊಟ್ಟೆ ಉಬ್ಬರಿದೆ ಆ ಥರ ಅಂದ್ರಪ್ಪ ಅಂದರೆ ಅಡುಗೆ ಎಣ್ಣೆನೂ ಕುಡಿಸ್ಬೋದು ನಾವು, ಒಂದು 1/2 ಲೀಟರ್ ಅಥವಾ ಒಂದು 1/2 ಲೀಟರ್. ಈ ಹೊಟ್ಟೆ ಉಬ್ಬರಕ್ಕೂ ಅಡುಗೆ ಎಣ್ಣೆಗೂ ಏನು ಸಂಬಂಧ, ಕುತೂಹಲಕ್ಕಾಗಿ ಕೇಳ್ತೀನಿ ಸರ್. ಇದು ಅಡುಗೆ ಎಣ್ಣೆ ಯಾವ ರೀತಿ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡ್ತದೆ ಅನ್ನೋದನ್ನು ಹೇಳ್ತೀರಿ? ಅದೇ ಮಾಡುತ್ತೆ, ಗ್ಯಾಸನ್ನು ರಿಲೀವ್ ಮಾಡುತ್ತೆ ಮ್ಯಾಮ್. ಈ ಜಸ್ಟ್ ಅಡುಗೆ ಎಣ್ಣೆ ಏನು ಮಾಡುತ್ತೆ, ಗ್ಯಾಸನ್ನು ರಿಲೀವ್ ಮಾಡಿಬಿಟ್ಟು ನಿಮಗೆ ಸರ್ಫೇಸ್ ಟೆನ್ಷನ್ ಚೇಂಜ್ ಆಗುತ್ತೆ. ಹೀಗಾಗಿ ಅದರಿಂದ ನಿಮಗೆ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಹೊರತು ನಿಮಗೆ ಆ್ಯಸ್ ಎ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಒಂದು ಚಿಕಿತ್ಸಾ ಕಾರ್ಯ ಕೆಲಸ ಮಾಡುತ್ತೆ ಮ್ಯಾಮ್. ಸರ್, ಈಗಾಗಲೇ ನೀವು 1/2 ಲೀಟರ್ ಅಥವಾ 1/2 ಲೀಟರ್ ಎಣ್ಣೆ ಕುಡಿಸಿದ್ರೆ ಸರಿ ಅಂತ ಹೇಳಿದ್ರಿ, ಇದು ಸರಿಯಾದ ಪ್ರಮಾಣನ? ಹೆಚ್ಚಿಗೆ ಕುಡಿಸಿದ್ರೆ ಏನಾದರೂ ಸಮಸ್ಯೆ ಆಗ್ತದೇನು ಅನ್ನೋದನ್ನು ಹೇಳ್ತೀರಿ? ಅದು ಒಂದು ವಿಷಯ ಮತ್ತೆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಬಟ್ ಆದರೂ ಯೂಶ್ವಲಿ 1/2 ಲೀಟರ್ನ ಒಂದು 1/2 ಲೀಟರ್ನಷ್ಟೇ ಎಣ್ಣೆ ನಾವು ಕುಡಿಸ್ಬೋದು ಒಂದು ಅದೊಂದು ಆ ದೊಡ್ಡ ಆಕಳಿಗೆ. ಅದೇ ರೀತಿ ಹುಣಸೆ ಹಣ್ಣು ಮ್ಯಾಮ್, ಹುಣಸೆ ಹಣ್ಣು ಒಳ್ಳೆ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಹುಣಸೆ ಹಣ್ಣು ಟ್ರೀಟ್ಮೆಂಟ್ ಅಂತ ಕೇಳ್ತೀವಿ. ಯಾಕೆಂದರೆ ಅದರಲ್ಲಿ ಟ್ಯಾನಿನ್ ಅಂತ ಇರುತ್ತೆ, ಟ್ಯಾನಿಕ್ ಆ್ಯಸಿಡ್. ಈ ವಿಷಬಾಧೆಗಳಲ್ಲಿ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ವಿಷಬಾಧೆಗಳು ಸರ್ವೇ ಸಾಮಾನ್ಯ. ಯಾಕಂದರೆ ಚಹಾಡಿ ಕ್ಷಣ ಸಹಿತ ಅದಕ್ಕೆ ಒಂದು ಒಳ್ಳೆಯ ಆ್ಯಂಟಿಡೋಟ ಕೆಲಸ ಮಾಡುತ್ತೆ ವಿಷಬಾಧೆಗಳಲ್ಲಿ. ಅದೇ ರೀತಿ ನಾ ಹೇಳಿದೆ, ಗಾಯಗಳಾಗ್ತಾ ಇರ್ತವೆ, ಬೇವಿನ ಎಣ್ಣೆ ಹಚ್ತಾ ಇರ್ತೀವಿ, ಬೇವಿನ ಎಣ್ಣೆ ಅಥವಾ ಹಂಗೆ ಎಣ್ಣೆ ಥರ ಹಚ್ಕೊಂಬಿಟ್ಟು ನಾವು ಎಷ್ಟೋ ಥರ ಒಂದು ಪ್ರಥಮೋಪಚಾರ ಮಾಡಿಬಿಟ್ಟು ಒಂದು ಜಾನುಗಳ ಆರೋಗ್ಯವನ್ನು ಕಾಪಾಡ್ಬೋದು. ಕೆಮ್ಮು ಏನಾದ್ರಪ್ಪ ಅಂದರೆ ನಾವು ಜೇನು ತೊಗೊಳ್ತೇವೆ, ಮನುಷ್ಯರು ತೊಗೊಳ್ತಾ ಇರ್ತೀವಿ, ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆಲಿ ಜೇನು ತೊಗೊಳ್ತಿರ್ತೇವೆ, ಅದೇ ಥರ ಒಂದು ಜಾನುವಾರುಗಳಿಗೆ ನಾವು ಒಂದು ಜೇನನ್ನು ಕೊಡ್ಬೋದು. ಮತ್ತು ಬೆಳ್ಳುಳ್ಳಿ ಮ್ಯಾಮ್, ಬೆಳ್ಳುಳ್ಳಿ ಒಳ್ಳೆಯ ಒಂದು ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ, ಅದು ಈವನ್ ಸ್ಮಾಲ್ ಆ್ಯನಿಮಲ್ಸ್ಗೆ ಒಂದು ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಏನಾದರೂ ಜಾಸ್ತಿ ಒಂದು ಡಯೇರಿಯಾ ಅಥವಾ ಲೂಸ್ ಮೋಷನ್ ಹೊಟ್ಟೆ ಇದ್ರಪ್ಪ ಅಂದರೆ, ಕಾಯಿಲೆ ಇದ್ರಪ್ಪ ಅಂದರೆ, ನಾವು ಜಾಲಿಗಿಡದ ಅಂಟನ್ನು ಉಪಯೋಗಿಸ್ಬೋದು, ಅದನ್ನು ಒಂದು ಮಲ ಗಟ್ಟಿಯಾಗಿ ಮಾಡುತ್ತೆ. ಮತ್ತು ಹಾಲೇನು ಹೆಚ್ಚಿಗೆ ಮಾಡಬೇಕಂದ್ರೆ ನಾವು ಮೊದಲಿಗಿಂದ ಯೂಸ್ ಮಾಡ್ತಾ ಇದ್ದೀವಿ ಶತಾವರಿ ಗಿಡ ಅಂತಂದು, ಆ ಶತಾವರಿ ಗಿಡ ಯೂಸ್ ಮಾಡ್ಬೋದು. ಸರ್, ಈಗ ಕಳೆಯಾಗಿ ಅಥವಾ ಉಪ ಬೆಳೆಯಾಗಿ ಈ ಹೊಲಗಳಲ್ಲಿ ಬೇಕಾದಷ್ಟು ಬೆಳೆಗಳು ಬೆಳೆದಿರ್ತಾವೆ. ಬಹಳಷ್ಟು ಸಾರಿ ಇದು ಸಾಮಾನ್ಯವಾಗಿ ವಿಷಕಾರಿ ಅಲ್ಲ ಅಂತ ರೈತರು ತಿಳ್ಕೊಂಡಿರ್ತಾರೆ, ಆದರೆ ತಿಂದ ಮೇಲೆ ಅವು ಒಮ್ಮೊಮ್ಮೆ ಹಾನಿ ಮಾಡ್ಬೋದು, ಅಂತಹ ಯಾವುದಾದ್ರೂ ಸಸಿಗಳಿದ್ರೆ ಹೇಳ್ತೀರಿ? ಮೈಮೋಸಾ ಪುಡಿಕ ಮತ್ತು ಮೈಮೋಸಾ ವಿನ್ಯೂಸ ಅಂತ ಇದೆ ಮ್ಯಾಮ್, ಮುಳ್ಳಿಲ್ಲದ ನಾಚಿಕೆ ಗಿಡ ಅಂತ, ಮುಟ್ಟಿದ್ರ ಮುನಿ ಮುಳ್ಳಿಲ್ಲದ ನಾಚಿಕೆ ಗಿಡ ಅಂತ ಹೇಳ್ತೀವಿ. ಅದು ಎರಡು ಟೈಪ್ ಇದೆ ಮ್ಯಾಮ್, ಓಕೆ. ಅದು ಮುಟ್ಟಿದ್ರ ಮುನಿಯಲ್ಲಿ ಒಂದು ವಿತ್ ಮುಳ್ಳು ವಿದೌಟ್ ಮುಳ್ಳು ಅಂತ, ಮುಳ್ಳಿಲ್ಲದ ನಾಚಿಕೆ ಗಿಡ ಅಂತ ಮೈಮೋಸಾ ಇನ್ವಿಸಾ ಅಂತಂದು. ಇದು ಮುಟ್ಟಿದ್ರ ಮುನಿ ಇದೆ, ಅದರಲ್ಲಿ ಮುಳ್ಳಿರುತ್ತೆ, ಅದಕ್ಕೆ ಮೈಮೋಸಾ ಪುಡಿಕ ಮ್ಯಾಮ್. ಹೈಲಿ ನೆಫ್ರೋಟಾಕ್ಸಿಕ್ ಮ್ಯಾಮ್, ಕಿಡ್ನಿ ಮೇಲೆ ಭಾರಿ ಡೇಂಜರಸ್ ಒಂದು ಡೆಟ್ರೋಷನ್ ಎಫೆಕ್ಟ್ ಇರುತ್ತೆ. ಆ್ಯಕ್ಚುಲಿ ನಾವು ಒಂದು ತುಮಕೂರಲ್ಲಿ ಒಂದು ಕೇಸ್ ನೋಡ್ತಾ ಇದ್ವಿ, ಪಾಪ ಅವರೆಲ್ಲ ಗುಜರಾತಿಂದ ಒಂದು 8-10 ಒಳ್ಳೆಯ ಎತ್ತುಗಳು ಅಂತಂದಿದ್ರು, ಬಟ್ ತೋಟದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಂದ್ಬಿಟ್ಟು ಎಲ್ಲ ಈ ಥರ ಮೇಕ್ ಬಿಟ್ರಪ್ಪ ಅಂದರೆ 8-8 ಎತ್ತುಗಳು ಈ ಮೈಮೋಸಾ ಇನ್ವಿಸ ತಿನ್ಬಿಟ್ಟು ಸಾವನ್ನಪ್ಪಿತು ಮ್ಯಾಮ್. ಅದು ಅಷ್ಟು ನೆಫ್ರೋಟಾಕ್ಸಿಕ್ ಇರುತ್ತೆ. ಲಶ್ ಗ್ರೀನ್ ಮ್ಯಾಮ್, ಅದು ಜಾನುಗಳು ಇಷ್ಟ ಅದು ತಿನ್ನೋಕ್ಕೆ, ಬಟ್ ಅಂಥಲ್ಲಿ ನಾವು ಮೇಯ್ಸಕ್ಕೆ ಹೋಗಬಾರ್ದು. ಬಟ್ ಅದರಲ್ಲಿ ಮೇಯಿಸಿದ್ರಪ್ಪ ಅಂದರೆ ಡೆಫಿನೆಟ್ಲಿ ಟಾಕ್ಸಿಟಿ ಆಗುತ್ತೆ, ಪಾಯ್ಸನಿಂಗ್ ಆಗುತ್ತೆ. ಜೋಳ, ಈಗ ಜೋಳದಲ್ಲಿ ಸೈನೈಡ್ ರಿಚ್ ಮ್ಯಾಮ್. ಯಾವುದೇ ಥರ ಒಂದು ಪ್ಲ್ಯಾಂಟ್ ಇರಲಿ, ಫಸ್ಟ್ ಇನಿಷಿಯಲಿ ಅಪ್ ಟು ಒನ್ ಆ್ಯಂಡ್ ಹಾಫ್ ಮಂತ್ ಮ್ಯಾಮ್, ಅದು ಸಾಯ್ಲಲ್ಲಿ ರಿಚ್ ಇನ್ ಸೈನೈಡ್ ಮ್ಯಾಮ್. ಅದು ಸೈನೈಡಲ್ಲಿ ಮತ್ತು ಹೈಡ್ರೋಜನ್ ಸೈನೈಡ್, ಪೊಟ್ಯಾಷಿಯಂ ಸೈನೈಡ್ ಇರ್ತವೆ, ಬಟ್ ಇವೆಲ್ಲ ಹೈಡ್ರೋಜನ್ ಸೈನೈಡ್ ಅಂಶನ ಹೀರ್ಕೊಳ್ತವೆ. ಇಂಥ ಒಂದು ಜಾಗದಲ್ಲಿ ಮೇಯಕ್ಕೆ ಎಂದು ಬಿಡಬಾರ್ದು ಮ್ಯಾಮ್, ಅಥವಾ 1-1.5 ತಿಂಗಳು ಬೆಳೆ ಇರ್ತಲ್ಲ, ಅದು ಯಾವುದೇ ಬೆಳೆ ಇರಲಿ, ಅಂತರಲ್ಲಿ ಬೆಳೆಯಕ್ಕೆ ಬಿಡ್ಬೋದು. ಜೋಳ ಬೆಸ್ಟ್ ಎಕ್ಸಾಂಪಲ್, ಜೋಳ ಆಯಿತು, ಮೆಕ್ಕೆಜೋಳ ಆಯಿತು, ಮತ್ತು ನಮ್ಮದು ಆ್ಯಕ್ಚುಲಿ ಬ್ಯಾಂಬು ಅಂತ ಹೇಳ್ತೀವಿ ಮ್ಯಾಮ್, ನಾವು ಬ್ಯಾಂಬು ಅದನ್ನು ತಿಂದರೂ ಕಳಲೆ ಅಂತ ಹೇಳ್ತೀವಿ ಮ್ಯಾಮ್. ಕಳಲೆ ಈಗ ಉತ್ತರ ಕನ್ನಡ ಆ ಕಡೆ ಎಲ್ಲ ಕಳಲೆ ಮಾಡ್ತಾರೆ, ಕಳಲೆ ಒಳ್ಳೆ ಪಲ್ಯ, ಬಟ್ ಕಳಲೆ ಪಲ್ಯ ಹೆಂಗೆ ಮಾಡ್ತಾರೆ ಅವರು, ಅದಕ್ಕೆ ಕತ್ತರಿಸಿಬಿಟ್ಟು ಅದನ್ನು ಏನು ಮಾಡ್ತಾರೆ, ರಾತ್ರಿ ನೆನೆಕ್ಕಿಟ್ಬಿಟ್ಟು ಬೆಳಿಗ್ಗೆ ಆ ನೀರನ್ನು ಚೆಲ್ಲಿ ಅದನ್ನೇ ಪಲ್ಯ ಮಾಡ್ತಾರೆ. ಬಟ್ ಆ ನೀರು ಇರ್ತಲ್ಲ, ಅದು ರಿಚ್ ಇನ್ ಹೈಡ್ರೋಜನ್ ಸೈಲೆಂಡ್, ಆಮ್ಲಜನಕ ಇರುತ್ತೆ, ಬಟ್ ಸೆಲ್ ನಮ್ಮ ಜೀವಕೋಶ ಇರುತ್ತೆ, ಆಮ್ಲಜನಕನ ಉಪಯೋಗ ಮಾಡ್ಕೊಳಕ್ಕಾಗಲ್ಲ ಮ್ಯಾಮ್, ಅಷ್ಟು ಒಂದು ಪಾಯ್ಸನ್ದು ಹೈಡ್ರೋಜನ್ ಸೈನೈಡ್ ಅಂತಂದು. ಹೀಗಾಗಿ ಅಂಥ ಒಂದು ಜಾಗದಲ್ಲಿ ಏನಾದರೂ ಜಾನುವಾರುಗಳು ಮೇಯ್ದ್ರಪ್ಪ ಅಂದರೆ ಅಲ್ಲೇ ಸೈನೈಡ್ ಪಾಯ್ಸನಿಂಗ್ ಅಂತ ಆಗುತ್ತೆ. ಮತ್ತು ಈಗ ಹೇಳ್ತಾ ಇದ್ವಿ, ಈಗ ಪಾರ್ಥೆನಿಯಮ್ ನಾವು ಯಾರೂ ಅದನ್ನು ನಾವು ಟ್ರೀಟ್ಮೆಂಟ್ಗೆ ಅಂತ ಯೂಸ್ ಮಾಡೋಂಗಿಲ್ಲ, ಬಟ್ ಏನಿಲ್ಲ ವೀಡು, ಬಟ್ ಯೂಶ್ವಲಿ ಸಾಮಾನ್ಯವಾಗಿ ಜಾನುಗಳು ಅಂತಲೇನು ಮೇಯಂಗಿಲ್ಲ, ಬಟ್ ಈಗ ಸ್ಕೇರ್ಸಿಟಿ, ಈಗ ಬರಗಾಲಿದ್ದಾಗ ಸಿಗಲ್ಲ ಅಂತ ಸಿಗದೇ ಇರೋ ಅಂಥ ಟೈಮಲ್ಲಿ ಈ ಪಾರ್ಥೆನಿಯಮನ್ನು ತಿಂತಾವೆ. ಪಾರ್ಥೆನಿಯಮ್ ತಿಂದ್ರಪ್ಪ ಅಂದರೆ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಉಂಟು ಮಾಡುತ್ತೆ, ಎಸ್ಪೆಷಲಿ ಎಮ್ಮೆಗಳಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ ಮೇಡಮ್. ಇಂಥ ಟೈಮಲ್ಲಿ ಅವಕ್ಕೆ ಪೂರ್ತಿ ದೇಹದ ಭಾಗೆಲ್ಲ ಊತ ಆಗುತ್ತೆ, ಮತ್ತು ಸಿಕ್ಕಾಬಿಟ್ಟು ಉರಿಯೂತ ಟೈಪ್ ಬರುತ್ತೆ, ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ, ಅಥವಾ ಗೋಡೆಗೆಲ್ಲ ತಿಕ್ಕಕ್ಕೆ ಸ್ಟಾರ್ಟ್ ಮಾಡ್ತವೆ, ಅಥವಾ ಗಿಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಂಥ ಟೈಮಲ್ಲಿ ಅಥವಾ ಅಕಸ್ಮಾತ್ ನಮಗೇನು ಗೊತ್ತಾರೋ ಇದು ಪಾರ್ಥೆನಿಯಮ್ ಒಂದು ವಿಷಬಾಧೆ ಉಂಟು ಮಾಡಿದೆ ಅಂದ್ರಪ್ಪ ಅಂದರೆ, ಫಸ್ಟ್ ನಾವು ಅದು ಅನಿಮಲನ್ನು ನೆರಳಿಗೆ ತರಬೇಕು, ಒಂದು ಸೂರ್ಯನ ಬಿಸಿಲು ಬಿಡಬಾರ್ದು ಮೇಡಮ್, ಸೂರ್ಯನ ಬಿಸಿಲು ಬಿಡಬಾರ್ದು, ನೆರಳಿ ತರಬೇಕು, ಸ್ವಲ್ಪ ತಣ್ಣೀರು ಮೈ ಮೇಲೆ ಹಾಕಬೇಕು, ಮತ್ತು ಅಂಥ ಟೈಮಲ್ಲಿ ಒಂದು ನುರಿತ ಪಶುವೈದ್ಯರಲ್ಲಿ ತೊಗೊಂಡೋದ್ರಪ್ಪ ಅಂದರೆ ಅವರು ಬೈ ದಟ್ ಟೈಮ್ ಅಲರ್ಜಿಕ್ ಆ್ಯಂಟಿ ಅಲರ್ಜಿಕ್ ಡ್ರಗ್ಸ್ ಅಥವಾ ಟ್ರೀಟ್ಮೆಂಟ್ ಇದೆ, ಅದನ್ನು ಕ್ಯಾರಿ ಔಟ್ ಮಾಡ್ತಾರೆ. ಸರ್, ಈಗ ಸೂರ್ಯನ ಬಿಸಿಲಿಗೆ ಬಿಡಬಾರ್ದು ಅಂತ ನೀವು ಹೇಳಿದ್ರಿ, ಇದಕ್ಕೇನಾದ್ರು ಕಾರಣ ಅದೇನು ಅಂತ ತಿಳಿಸ್ತೀರಿ? ಅಲರ್ಜನ್ ಅಂತ ಹೇಳಿದೆ ಮ್ಯಾಮ್, ದಟ್ ವಿಲ್ ಆಕ್ಟಿವೇಟ್ ಅದಕ್ಕೆ ಸೂರ್ಯನ ಬೆಳಕಿನಲ್ಲಿ. ಅದೇನಿಲ್ಲ, ನಾವು ಆಕ್ಚುಲಿ ಅದನ್ನೇನಿಟ್ಟು ಪಾರ್ಥೆನಿನ್ ಅಂತ ಒಂದು ಅಂಶ ಇರುತ್ತೆ ಆ ಪಾರ್ಥೆನಿಯಮಲ್ಲಿ, ಅದೊಂದು ಸೆಕ್ವಿಟರ್ಪನು. ಅದು ಏನಾಗುತ್ತೆ, ಸೂರ್ಯನ ಬೆಳಕಿನಲ್ಲಿ ತನ್ನ ಒಂದು ಕಾರ್ಯವನ್ನು ಹೆಚ್ಚಿಗೆ ನಿರ್ವಹಿಸಿಬಿಟ್ಟು ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಇರಿಟೇಷನ್ ಅಥವಾ ಒಂದು ನಾವೇನಿರ್ತೇವೆ ಅಲರ್ಜಿಕ್ ರಿಯಾಕ್ಷನ್ ಉಂಟು ಮಾಡುತ್ತೆ ಮ್ಯಾಮ್. ಹೀಗಾಗಿ ನಾವು ನೆರಳಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಕುಡಿಸಿ ಮತ್ತು ತಣ್ಣೀರನ್ನ ಮೈ ಮೇಲೆ ಹಾಕಿ ಆಮೇಲೆ ಒಂದು ಆ್ಯಂಟಿ ಅಲರ್ಜಿಕ್ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ನುರಿತ ಪಶುವೈದ್ಯರು ಮಾಡ್ತಾರೆ. ಒಳ್ಳೆಯದು ಡಾಕ್ಟರ್ ವಿನಯ್ ಪಿ ಟಿಕಾರೆ ಅವರ, ಇದುವರೆಗೆ ನೀವು ಜಾನುವಾರುಗಳ ಸಂರಕ್ಷಣೆಯಲ್ಲಿ ಮನೆ ಮದ್ದುಗಳ ಪಾತ್ರ ಅನ್ನೋ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳುವಳಿಕೆಗಳನ್ನು ಕೊಟ್ರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ಜಾನುವಾರುಗಳ ಸಂರಕ್ಷಣೆಯಲ್ಲಿ ಮನೆಮದ್ದುಗಳ ಪಾತ್ರ, ಈ ಬಗ್ಗೆ ಡಾಕ್ಟರ್ ವಿನಯ್ ಪಿ ಟಿಕಾರೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಅವರನ್ನು ಸಂದರ್ಶಿಸಿದವರು ಮಾಲಾ ಸಾಮ್ರಾಣಿ. ಇಂದಿನ ಜನಪದ ಸಂಗೀತದಲ್ಲಿ ರಾಮದುರ್ಗ ತಾಲೂಕಿನ ಹುಲಕುಂದದ ಎಸ್ ವಿ ನದಾಫ್ ಮತ್ತು ಸಂಗಡಗರಿಂದ ಗೀಗಿ ಪದ ಈಗ ಆಲಿಸಿ. ಪದಗಳನ್ನು ಕೇಳುತ್ತಿರುವಿರಿ. Thank you. ರಾಜ್ಯ ತಂಗಿ ಎಲ್ಲಿಗೆ ಹೊಂಟಿಯ ಯಾವ ರಾಜ್ಯ ತಂಗಿ ಎಲ್ಲಿಗೆ ಹೊಂಟಿಯ ಹೊತ್ತ ಕೊಂಡ ರಗತಿ ಸತ್ಯವೆಂಬುವ ಸಂತೆ ಮಾಡಿಕೋ ಗುರುವಾದ ತನ ಬೆಟ್ಟಿ ಯಾವ ತಂಗಿ ಎಲ್ಲಿಗೆ ಹೊಂಟಿಯ ಹೌದ ಯಾವ ರಾಜ್ಯ ತಂಗಿ ಎಲ್ಲಿಗೆ ಹೊಂಟಿಯ ಹೊತ್ತ ಕೊಂಡ ರಾಗತಿ ಸತ್ಯವೆಂಬುವ ಸಂತೆ ಮಾಡಿಕೋ ಗುರುವಾಗ ಕಾಣದಟ್ಟೆ ಆಹಾ ಯಾವ ರಾಜ್ಯ ತಂಗಿ ಎಲ್ಲಿಗೆ ಹೊಂಟಿ ಯಾವ ರಾಜ್ಯ ತಂಗಿ ಎಲ್ಲಿಗೆ ಹೊಂಟಿ ಹೊತ್ತ ಕೊಂಡ ರಾಗತಿ ಸತ್ಯವೆಂಬುವ ಸಂತೆ ಕ್ರೋಧ ಮದ ಮತ್ಸರ ಮೋಲೋ ಬಂಡಳಿಯವ್ವ ಇವಳ ದಾಟಿ ಕಾಮ ಕ್ರೋಧ ಮದ ಮತ್ಸರ ಮೋಲೋ ಬಂಡಳಿಯವ್ವ ಇವಳ ದಾಟಿ ಕಾಮ ಕ್ರೋಧ ಮದ ಮತ್ಸರ ಮೋಲೋ ಬಂಡಳಿಯವ್ವ ಇವಳ ದಾಟಿ